6:51:42. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಕ್ಸಿಡೆಂಟ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸೋನು ನಿಗಮ್, ಬಿಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ, ರಿಕ್ಕಿ ಕೇಜ್ ಅವರ ಸಂಗೀತ ಸಂಯೋಜನೆ. ಸಾಗಿ ಸುರಿ ನಲ್ಲಿ ಹೋಗದಂತೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಧ್ಯಕ್ಷ ಚಿತ್ರದ ಗೀತೆ. ಹಾಡಿದ್ದಾರೆ ಟಿಪ್ಪು ಹಾಗೂ ಅರ್ಚನಾ ರವಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಲೆಮಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು. ಸಂತು ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಚನ್ಯ. ಅದು ನಾನೇ ತಾನೇ, ನಾನಿಲ್ಲದೆ ಹೇಗೆ ಇರುವೆ ಜಾಣೆ. ಅದು ನಾನೇ ತಾನೇ, ನಾನಿಲ್ಲದೆ ಹೇಗೆ ಇರುವೆ ಜಾಣೆ. ನೀಲಿ ನೀಲಿ ನೀಲಿ ನಿನ್ನ ಕಣ್ಣಲ್ಲಿ ಹುಡುಕುವೆ ನೀನೇನು, ಖಾಲಿ ಖಾಲಿ ಖಾಲಿ ನಿನ್ನ ಮನಸ್ಸಲ್ಲಿ ತುಂಬಿದೆ. ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕಾರಣ ಗಣದಿ ವಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮೊಳೆಯ ದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ಇದುವರೆಗೂ ನೀವು ಕೇಳಿದ ಗೀತೆ ಅಮೆರಿಕ ಅಮೆರಿಕ ಚಿತ್ರದ್ದು. ಹಾಡಿದ್ದವರು ಸಂಗೀತ ಕಟ್ಟಿ ರಾಜು ಅನಂತಸ್ವಾಮಿ ಹಾಗೂ ಸಂಗಡಿಗರು. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಗೆ ಸಂಗೀತ ನೀಡಿದ್ದವರು ಮನೋಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅನುರಾಗ ಅರಳಿತು ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ. ನಡೆದರೆ ಸೊಗಸು ನೀ ನಿಂತರೆ ಸೊಗಸು ನೀ ನಡೆದರೆ ಸೊಗಸು ನೀ ನಿಂತರೆ ಸೊಗಸು ನಕ್ಕರೆ ಸೊಗಸು ಕೋಪದಿ ಸಿಡಿದರು ಸೊಗಸು ನೀ ನಡೆದರೆ ಸೊಗಸು ಸೊಗಸು ಕಂಗಳ ಕಾಡುವ ಸೊಗಸು ಜೋಡಿಯ ಬೇಡುವ ವಯಸ್ಸು ಕಂಗಳ ಕಾಡುವ ಸೊಗಸು ಜೋಡಿಯ ಬೇಡುವ ವಯಸ್ಸು ಹೆಣ್ಣೆ ತೋಳಿಂದ ಬಳಸಿ ಹೆಣ್ಣೆ ತೋಳಿಂದ ಬಳಸಿ ನನ್ನನ್ನು ಕುಣಿಸು ಕುಣಿಸು ನೀ ನಡೆದರೆ ಸೊಗಸು ನೀ ನಿಂತರೆ ಸೊಗಸು ಕಂಡಿತು ಸಾವಿರ ಕನಸು ನಿನ್ನನ್ನು ನೋಡಿದ ಮನಸ್ಸು ಕಂಡಿತು ಸಾವಿರ ಕನಸು ಚಿನ್ನ ನಾ ತಾಳೆನು ವಿರಹ ಚಿನ್ನ ನಾ ತಾಳೆನು ವಿರಹ ಬೇಗನೆ ಪ್ರೀತಿಸು ಪ್ರೀತಿಸು ನೀ ನಡೆದರೆ ಸೊಗಸು ನೀ ನಿಂತರೆ ಸೊಗಸು ನಕ್ಕರೆ ಸೊಗಸು ಕೋಪದಿ ಸಿಡಿದರು ಸೊಗಸು ನೀ ನಡೆದರೆ ಸೊಗಸು ನೀ ನಿಂತರೆ ಸೊಗಸು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಅನುರಾಗ ಸಂಗಮ ಚಿತ್ರದ ಗೀತೆ. ಗಾಯಕರು ರಮೇಶ್ ಚಂದ್ರ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು. ಸದಾ ಸದಾ ಸದಾ ಈ ಕಣ್ಗಳು ಮಂಜಾದರೆ ನಾ ತಾಳೆನು ಭಯ ಬಿಡು ಸದಾ ನಿನ್ನ ನೋವು ನನಗಿರಲಿ ನೆಮ್ಮದಿ ಸವಿ ನಿನಗಿರಲಿ ಸದಾ ಸದಾ ಸದಾ ಸದಾ ಕೂಡ ನೇರಳ ಅಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅಪರಂಜಿ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ. ಲೋಕನಾಯಕನೇ ಶರಣ ಗೋಕುಲ ಕೋರಿತು ಸ್ವಾಗತ ರಾಧೆಯ ಮೋಹದ ಮೋಡಿಗೆ ಕೂತು ಕೃಷ್ಣನು ಬಂದ ನಗು ನಗುತ್ತ ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ ಸ್ವಾಗತ ಸ್ವಾಗತ ಇನ್ನು ಮುಂದೆ ಕೇಳೋಣ ಅಪ್ಪಾಜಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರು ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ, ಎಂಎಂ ಕೀರ್ವಾಣಿ ಅವರ ಸಂಗೀತ ಸಂಯೋಜನೆ. ಯಾವ ದೇವಶಿಲ್ಪಿ ಕಡೆಗನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಪ್ರೀತಿ ಬೇರೆ ನಿನ್ನ ಏರಿ ಬಂದ ಚಿನ್ನ ಬಿರುಗಾಳಿಯಂತೆ ಹೊತ್ತು ಹೋಡಿ ನನ್ನ ಊರ್ವಶಿಯ ತಂಗಿಯೋ ಮಾತನಾಡೋ ಗಿಳೆಯೋ ಮನ್ಮಥನ ತಮ್ಮನೋ ವಾತ್ಸಾಯನ ನನ್ನನೋ ನಿನ್ನಲೇ ಯಾವ ದೇವಶಿಲ್ಪಿ ಕಡೆಗನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಕಣ್ಣಿನಲ್ಲೇ ಕೊಂದಿಯೇ ಕಣ್ಣಿನಲ್ಲೇ ಕೊಂದೆ ಇನಿಯೇ ಕಣ್ಣಿನಲ್ಲೇ ಕೊಂದೆ ಇನಿಯೇ.